ಬೆಳೆಯುವುದನ್ನು ನೋಡಿ ಬಂದ್ಬಿಟ್ಲು ದೊಡ್ಡದಾಗಿ. ಹೋಗಿ. ಆರ್ಬಿಐ ಹೇಳುತ್ತೆ, ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಆಕಾಶವಾಣಿ ಕಾರವಾರ ಯಕ್ಷಗಾನದ ಹಾಡುಗಳು. ಪ್ರಸಂಗ ಕವಿ ದೇವಿದಾಸ್ ವಿರಚಿತ ಅಭಿಮನ್ಯು ಕಾಳಗ. ಭಾಗವತರು ಎಚ್ ಸುಜಯೇಂದ್ರ ಹಂದೆ. ಮದ್ದಳೆ ಸುದರ್ಶನ ಉರಾಳ ಹಂದಟ್ಟು. ಚಂಡೆ ನವೀನ್ ಮನೂರು. ಶ್ರುತಿ ವೆಂಕಟೇಶ್ ವೈದ್ಯ. ನಿರೂಪಣೆ ರಾಘವೇಂದ್ರ ತುಂಗ. ಕೇಳಿ ಕವಿ ದೇವಿದಾಸ್ ವಿರಚಿತ ಅಭಿಮನ್ಯು ಕಾಳಗ. ಶ್ರೀ ಗುರುಗಣಾಧಿಪತಯೇ ನಮಃ. ಅರರೆ ನಿನ್ನಯ ಮಹಿಮೆಯನ್ನು ಪಗಳಲಳವಲ್ಲ. ಅರರೆ ನಿನ್ನಯ ಮಹಿಮೆಯನ್ನು ಪಗಳಲಳವಲ್ಲ. ಧರಣಿಯನ್ನು ಪತ್ತಿರ್ಥ ಮಹಶೇಷಗರಿದು ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ. ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ. ಧರಯಳು ವಿಶೇಷ ಮದೂರ ವಿಘ್ನೇಶ ದೇವ ಜಗದೀಶ. ಮುದದಿಂದ ನಿನ್ನ ದೇಮ್ ದಿನ್ನ ತಕ ದಿನ್ನ ದೇಮ್ ದಿನ್ನ ತಕ ದಿನ ಆ ಆಯ್ದುಕೊಂಡ ಕಥಾಭಾಗ ದೇವಿದಾಸ ಕವಿಯ ಅಭಿಮನ್ಯು ಕಾಳಗ. ರಾಜಾದಿರಾಜ ಜನಮೇ ಜಯನ ಕೇಳೈ ಸರೋಜಾಕ್ಷ ಕತೆ ಕಲ್ಪಭೂಜ ಸಜ್ಜನಕ್ಕೆ ದುರಿತಾಂಬು ನಿಧಿಯನ್ನು ಉತ್ತರಿಸುವಡೆ ನಾನಿದನೊರವೇ ನಿಮ್ಮವರ ಶುಭ ಚರಿತೆಗಳ ಎಂದು ಕವಿ ಕಥೆಯನ್ನ ಆರಂಭಿಸಿದ್ದಾರೆ. ಭೀಷ್ಮರಿಗೆ ಸರಳ ಮಂಚವಾಗಿದೆ, ಕೋಲಗುರುಗಳಾದ ದ್ರೋಣರಿಗೆ ಸೇನಾಧಿಪತ್ಯವನ್ನ ವಹಿಸಲಾಗಿದೆ. ಗೆಲುವಿನ ಶುಭ ಸೂಚನೆ ಇಲ್ಲದೆ ಕೌರವೇಶ್ವರನು ಚಿಂತಾಕ್ರಾಂತನಾಗಿದ್ದಾನೆ. ನಾನು ಪಾಂಡವರ ಸೋಲಿಪಡ ದಾನವಂತ ಕಣ್ಣವರ್ಗೆ ಸಾರಥಿಯಾಗಿ ಹನೋ ದಾನವಂತ ಕಣ್ಣವರ್ಗೆ ಸಾರಥಿಯಾಗಿ ಹನೋ. ಕಲರಾಮ ನಿಹನೆಂದು ಬಹಳ ಧೈರ್ಯವ ಧೈರ್ಯ ಬತಾಳ್ದೆ, ಬಹಳ ಧೈರ್ಯ ಬತಾಳ್ದೆ. ಇಳೆಯ ಪ್ರದಕ್ಷಿಣೆಯಾಯ್ತವಗಂದು ಏನ ಮಾಡಲಿ, ಏನ ಮಾಡಲಿ ನಾನು ಬಾಂಧವರ ಸೋಲಿ ಪಡೆ, ದಾನವಂತ ಕನವರ್ಗೆ ಸಾರಥಿಯಾಗಿ ಹನು. ಹತ್ತು ದಿನಗಳ ಭೀಷ್ಮರ ಸೇನಾಧಿಪತ್ಯದಲ್ಲಿ ನಮಗೆ ಯಾವುದೇ ಜಯ ಲಭಿಸಲಿಲ್ಲ. ಶ್ರೀಹರಿಯ ಕರುಣೆಗೆ ಪಾತ್ರರಾದ ಪಾಂಡವರನ್ನ ಸೋಲಿಸುವುದೇ ಕಷ್ಟಸಾಧ್ಯವಾಗಿದೆ. ಗುರುಗಳಾದ ಬಲರಾಮರು ತೀರ್ಥಯಾತ್ರೆಗೆ ಹೋಗಿದ್ದಾರೆ. ದ್ರೋಣರಿಗೆ ಪಟ್ಟವನ್ನ ಕಟ್ಟಿ ಜಯದ ಕನಸು ಹೊತ್ತ ನನಗೆ ನಿರಾಶೆಯ ಕಾರ್ಮೋಡ ಕವಿಯಿತಲ್ಲ ಎಂದು ಚಿಂತಿಸುವ ಹೊತ್ತಿಗೆ ಕಲಶಜರಾಜ ದ್ರೋಣರು ಆಯ್ತಂದು ವಿಶ್ವಾಸ ಮೂಡಿಸಿದ್ದು ಹೀಗೆ. ಕುರುಕುಲಾಗ್ರಣೀಯ ಕೇಳಯ್ಯ, ತಾಕು ತರಿಕಿಟ ಕುರುಕುಲಾಗ್ರಣೀಯ ಕೇಳಯ್ಯ, ಕುರುಕುಲಾಗ್ರಣೀಯ ಕುರುಕುಲಾಗ್ರಣೀಯ ಕೇಳಯ್ಯ, ನಾಳೆ ಪರಿಕಿಸಿ ನೋಡಮ್ಮ ಶೌರ್ಯದ ಪರಿಯ, ನಾಳೆ ಪರಿಕಿಸಿ ನೋಡಮ್ಮ ಶೌರ್ಯದ ಪರಿಯ. ಗುರು ದ್ರೋಣರ ವಿಶ್ವಾಸದ ಮಾತು ದುರ್ಯೋಧನನಿಗೆ ಧೈರ್ಯ ತಂದಿದೆ. ಅರ್ಜುನನನ್ನ ನಾಳೆ ರಣಕಣದಿಂದ ವಿಮುಖನನ್ನಾಗಿಸುವಲ್ಲಿ ಸಂಸಪ್ತಕರ ನೆರವನ್ನ ಕೇಳಿದ್ದಾನೆ. ಕೃಷ್ಣನ ಸಾರಿತ್ಯದಲ್ಲಿ ಅರ್ಜುನನು ಸಂಸಪ್ತಕರ ಕಾಳಗಕ್ಕೆ ಮುಂದಾಗಿದ್ದಾನೆ. ಇತ್ತ ಧರ್ಮರಾಯನಿಗೆ ಸಂಕಟ ಆರಂಭವಾಗಿದೆ. ಕಾಮ ಪಿತನಿದ ಬಲ್ಲ, ಕಾಮ ಪಿತನಿದ ಬಲ್ಲ ಬಲರಾಮ ಅರಿವನ, ಬಲರಾಮನ್ ಅರಿವನು ಪಾರ್ಥ ತಿಳಿವನು, ಭೂಮಿಯಲ್ಲಿ ಸುರಪತಿಯ ಮೊಮ್ಮನು ಬಲ್ಲ, ಬೋದಲಿಕೆ ಭೂಮಿಯಲ್ಲಿ ಸುರಪತಿಯ ಮೊಮ್ಮನು ಬಲ್ಲ ಹೋಗಲಿಕೆ ಕ್ಷೇಮದಲ್ಲಿ ಬರಲರಿಯನವನು ಕ್ಷೇಮದಲ್ಲಿ ಬರಲರಿಯನವನು ಈ ಸೀಮೆಯಲ್ಲಿ ಮಿಕ್ಕವರ ಕಾಣೆನು ಈ ಸೀಮೆಯಲ್ಲಿ ಮಿಕ್ಕವರ ಕಾಣನು ಹಾ ಮಹಾದೇವೆನು ತ ಚಿಂತಿಸುತ್ತಿರ್ದನವನೀಶ ಆ ಹೌದು, ಚಕ್ರವ್ಯೂಹವನ್ನ ಹೊಕ್ಕು ಕಾಳಗ ಕೊಡುವವರು ನಮ್ಮ ಪಕ್ಷದಲ್ಲಿ ಅರ್ಜುನನೊಬ್ಬನೇ. ಆದರೆ ಆತನೀಗ ಇಲ್ಲಿಲ್ಲ. ಕಂದನಾದ ಅಭಿಮನ್ಯುವನ್ನ ಚಕ್ರವ್ಯೂಹವನ್ನ ಹೊಕ್ಕು ಕ್ಷೇಮದಲ್ಲಿ ಹೊರಬರಲಾರ. ಅವನನ್ನ ಕಳುಹಿಸುವುದು ಭೂಷಣವಲ್ಲ. ಏನು ಮಾಡಲಿ, ಏನು ಮಾಡಲಿ ನಾನೀಗ? ಇಂದು ಚಿಂತಿಸುವುದನ್ನರಿತಭಿಮನ್ಯು ಮಹಾಂತ ಪರಾಕ್ರಮ ಇಂದು ಚಿಂತಿಸುವುದನ್ನರಿತಭಿಮನ್ಯು ಮಹಾಂತ ಪರಾಕ್ರಮದಿ ಮಹಾಂತ ಪರಾಕ್ರಮದಿ ಇಂತು ಮುಂಗೈ ಸರ್ರ ಪಣಿಯನ್ನು ಸರಿಸುತ್ತ ಪಂಥ ತಿಪ್ಪಿಸವೆಂದು ಒಪ್ಪನ್ನೆ ಬಿಟ್ಟು ಬಿಟ್ಟು ಚಿಂತೆಯ ಒಪ್ಪನೆ ಚಿಂತೆಯ ರಿಪುಗಳ ಸೊಪ್ಪರಿವನು ಬಿಡದೆ ಸೊಪ್ಪರಿವನು ಬಿಡದೆ ತಪ್ಪನ ಚಕ್ರ ಯುವ ಕದಡರು ಒಪ್ಪಿಸುವನು ಯಮಗೆ. ದೊಡ್ಡಪ್ಪ, ಬಲ್ಲೆನು ನಾನು ನಾನಾ ವ್ಯೂಹದಿ ಸೆಣಸುವ ಎಲ್ಲಾ ಚಮತ್ಕೃತಿಯ. ನನಗೆ ವೀಳ್ಯವನ್ನಿತ್ತರೆ ಮಾರಿಗೆ ಹಬ್ಬವ ಮಾಡುವೆ. ಕೌರವ ವೀರರ ತಲೆಗಡಿವೆ, ಕೊಡಿ ಅಪ್ಪಣೆಯನ್ನು. ಮಗನೇ ಕೇಳ್ ಕಾಲಾಗ್ನಿಯ ಹೋಗಬಹುದು ಮಗನೇ ಕೇಳ್ ಕಾಲಾಗ್ನಿಯ ಹೋಗಬಹುದು ಮಗನೇ ಕಾಲಾಗ್ನಿಯ ಮಗನೇ ಕಾಲಾಗ್ನಿಯ ಹೋಗಬಹುದು ಅಯ್ಯಪ್ಪನ ಜಗ ಜಗಿಸುವ ಪಣೆಯೋಳ್ ನಲಿ ದಾಟಬಹುದು ನಲಿದಾಡಬಹುದು ನಲಿದಾಡಬಹುದು ವಿಘಟ ಮೃತ್ಯುವಿನ ಬಾಯಳು ಹಾಕುಬಾರಬಹುದು ವಿಘಟ ಮೃತ್ಯುವಿನ ಬಾಯಳು ಬರಬಹುದು ಬನು ಚಕ್ರ ಯುಹವನು ಶಿಶುವು ನೀ ನೆಲೆ ಮಗನೆ, ಸಂಗರವು ಅಸದಳವು, ದುರಧೀರ ಷಡುರತರ ಎಸುಗೆಯನು ನೀನೆಂತು ಸೈರಿಸುವೆ. ನವಗ್ರಹರು ಒಂದಾದಂತೆ ಅಶ್ವತ್ಥಾಮ, ಗುರು ದ್ರೋಣ, ಕೃಪಾಚಾರ್ಯ, ಕರ್ಣರಿರುವಾಗ ನಿನಗೆ ಈ ಛಲ ಬೇಡ ಮಗು, ಬೇಡ. ದೊಡ್ಡಪ್ಪ ಯೋಚಿಸಬೇಡಿ, ಗಾಳಿ ಎಂದಾದರೂ ಬೆವರುವುದುಂಟೆ, ದಗದಗನೆ ಉರಿಯುವ ಜ್ವಾಲೆಯು ತುಹಿನಕ್ಕೆ ಬೆದರುವುದೇ, ಸಿಂಹರಾಜನನ್ನ ಕುರಿಗಳು ತುಡುಕಿ ಬದುಕುವುದುಂಟೆ, ಚಿಂತೆ ಬಿಡಿ, ಕೊಡಿ ಅಪ್ಪಣೆಯನ್ನು. ಇಳೆಯ ರಸ ಕೇಳಿಂತು, ಇಳೆಯ ರಸ ಕೇಳಿಂತು ಕುವರನ ಛಲದ ನುಡಿಗುರ ಹಿಗ್ಗುತ್ತಲೇ, ಕುವರನ ಛಲದ ನುಡಿಯ ಉರ ಹಿಗ್ಗುತ್ತಲೇ, ಬೆಂಬಲಕ್ಕೆ ಮೋಹರ ಸಹಿತ ಬಹೆವು, ಬೆಂಬಲಕ್ಕೆ ಮೋಹರ ಸಹಿತ ಬಹೆವು ಎಂದು ವೀಳಯವ ಘಳಿಲ ನಿತ ಕಂದನಾದ ಅಭಿಮನ್ಯುವಿನ ಉತ್ಸಾಹದ ಮಾತುಗಳಿಗೆ ಮನಸಾರೆ ಹಿಗ್ಗಿ ಧರ್ಮರಾಯನು ವೀಳಯವನ್ನು ಕೊಟ್ಟು ಕಳುಹಿದ್ದಾನೆ. ತಾಯಿ ಸುಭದ್ರೆಯು ಅಭಿಮನ್ಯುವಿನ ವೀರಾವೇಶದ ನಡೆ ನುಡಿಯನ್ನ ಕಂಡು ಬೆರಗಾಗಿದ್ದಾಳೆ, ಯುದ್ಧ ಬೇಡವೆಂದು ಕಣ್ಣೀರ ಕೋಡಿ ಹರಿಸಿದ್ದಾಳೆ. ಏತಕ್ಕಿಂತ ಬುದ್ಧಿ ಬಂತು ಕಂದ, ಕಂದ ತಾಯಿ. ಇಲ್ಲ, ನನ್ನನ್ನು ತಡೆಯಬೇಡಿ, ನಾನು ಹೋಗಲೇಬೇಕು. ನೀತಿಯಲ್ಲ ಹೋಗುವುದೆಂದೋ ಕಂದ ಎನ್ನ ಘಾತಿಸಿ ಹೋಗಯ್ಯ ರಣಕ್ಕೆ ಕಂದ ಕಂದ. ಮರಣ ಸಹಿತವಾದುದು ಸಮರ, ದ್ರೋಣರು ಬಲಿದ ವ್ಯೂಹವನ್ನ ನೀನು ಪ್ರವೇಶಿಸುವುದೆಂದರೆ ದಳ್ಳುರಿಯಲ್ಲಿ ಬಿದ್ದ ತರಗಲೆಯ ಪಾಡು ನಿನ್ನದು. ಬೇಡ ಕಂದ ಬೇಡ, ನೀನು ಹೋಗಲೇಬೇಕೆಂದರೆ ತಾಯಿಯ ಒಂದಾಸೆಯನ್ನ ಪೂರೈಸು. ನೀನು ಹಿಡಿದಿರುವ ಕತ್ತಿಯಿಂದ ನನ್ನ ಕೊರಳನ್ನ ಕತ್ತರಿಸಿ ಹೋಗು ಕಂದ, ಕತ್ತರಿಸಿ ಹೋಗು. ತಡವರೆ ಎಲೆ ತಾಯೇ ತಡೆವರೆ ಎಲೆ ತಾಯೇ ಈ ಪರಿ ನುಡಿವರೆ ಡವರೆ ಎಲೆ ತಾಯೇ ರಣವನ್ನು ಜಯ ಸಂದು ವಾಡನೆ ಕಳುವದೆ ರಣವನ್ನು ಜಯ ಸಂದು ಕಳುಹದ ಮರುಗುವರ ನೀನೆಂದ ಅಭಿಮನ್ಯೋ ತಡವರ ಎಲೆ ತಾಯೇ ಕಂಬನಿಯನ್ನು ಸೂರಿವ ಕಂಬನಿಯನ್ನು ಸರಗಿಂದ ರಸಿ ಕಂಬನಿಯನ್ನು ಸರಗಿಂದೋರಸಿ ಸರಗಿಂದೋರಸಿ ಜನನಿಯ ಪಾದರಾಜವನು ಶಿರದೊಳಾಂತು ಜನನಿಯ ಪಾದರಾಜವನು ಶಿರದೊಳಾಂತ ಪಾರ್ಥನಂದನ ಪುರಟನಾಗ ಶಿರದೊಳಾಂತ ಪಾರ್ಥನಂದನ ಪುರಟನಾಗ ಮರನ ನಯ್ಯನ ಮಾತ ಮೀರದೆ ಗೋಕುಲ ಓವರಣ್ಯನ ಉದರದೆ ಪುಟ್ಟೆ ಧೀರ ಕಂಸಕ್ಕೆ ತನ್ನ ಘೋರ ರೂಪವ ತೋರೆ ಧೀರ ಕಂಸಕ್ಕೆ ತನ್ನ ಘೋರ ರೂಪವ ತೋರೆ ಹಾರಿದ ಗಗನಕ್ಕೆ ಸೇರಿದ ಧರೆಗೆ ಮಾರನಯ್ಯನ ಮಾತ ಮೀರದೆ ಗೋಕುಲ ಭುವರಣ್ಯನ ಉದರದಲ್ಲಿ ಪುಟ್ಟೆ ಕಂಸಗೆ ತನ್ನ ಜೋರ ರೂಪವ ತೋರಿ ಹಾರಿದ ಗಗನಕ್ಕೆ ಸೇರಿದ ಧರೆಗೆ ಮಂಗಳೂ ಜಯ ಮಂಗಳೂ ಕರತೊಳ್ಳು ಪರಶು ಪಾಶ ಅಂಕುಶಧಾರಿಗೆ ಹರುಷದಿ ಹಗುತರ ಭೂಷಣನ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿಯ ತಿಳ ಆರತಿಯ ಬೆಳಗಿನ ಮಹಿಷಾಸುರ ಮರ್ಥಿನಿಗೆ ಕಿಂಕಿಣಿ ಹರ ಕೇಯುರ ಹಾರಿಣಿಸು ನನ್ನಳಿಗೆ ಮಂಗಳು ಶುಭ ಮಂಗಳು ಜಯ ಮಂಗಳು ಗಜಮುಖದ ಬಗೆ ಗಣಪಯ ಶ್ರೀಮತ್ ಮಾರಮಣ ಗೋವಿಂದ ಎನ್ನೆ ಗೋವಿಂದ ಗೋವಿಂದ ಇದುವರೆಗೂ ಕವಿ ದೇವಿದಾಸ್ ವಿರಚಿತ ಅಭಿಮನ್ಯು ಕಾಳಗ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಎಚ್ ಸುಜಯೇಂದ್ರ ಹಂದೆ, ಮದ್ದಳೆ ಸುದರ್ಶನ ಉರಾಳ ಹಂದಟ್ಟು, ಚಂಡೆ ನವೀನ್ ಮನೂರು, ಶ್ರುತಿ ವೆಂಕಟೇಶ್ ವೈದ್ಯ, ನಿರೂಪಣೆ ರಾಘವೇಂದ್ರ ತುಂಗ. ಇದೀಗ ಕೃಷಿ ಮಾಹಿತಿ. ಅರಿಶಿನ ಒಂದು ಪ್ರಮುಖ ಸಾಂಬಾರು ಬೆಳೆ. ಇದರ ಹದ ಮಾಡಿದ ಗಡ್ಡೆ ಹಾಗೂ ಗಡ್ಡೆಯಿಂದ ತಯಾರಿಸಿದ ಉತ್ಪನ್ನಗಳನ್ನು ಸಾಂಬಾರು ಪದಾರ್ಥವಾಗಿ, ಬಣ್ಣವಾಗಿ, ಔಷಧಿಯಾಗಿ ಹಾಗೂ ಸುವಾಸನೆಯುಕ್ತ ಪದಾರ್ಥವಾಗಿ ಮತ್ತು ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಾಗಿ ಬಳಸುತ್ತಾರೆ. ಭಾರತ ಅರಿಶಿನ ಉತ್ಪಾದನೆಯಲ್ಲಿ ಮತ್ತು ರಫ್ತು ಮಾಡುವುದರಲ್ಲಿ ಪ್ರಪಂಚದಲ್ಲಿಯೇ ಅತಿದೊಡ್ಡ ರಾಷ್ಟ. ಆಂಧ್ರಪ್ರದೇಶ, ತಮಿಳುನಾಡು, ಒರಿಸ್ಸಾ, ಕರ್ನಾಟಕ, ಪಶ್ಚಿಮ ಬಂಗಾಳ, ಗುಜರಾತ್, ಮೇಘಾಲಯ ಮತ್ತು ಅಸ್ಸಾಂ ರಾಜ್ಯಗಳಲ್ಲಿ ಪ್ರಮುಖವಾಗಿ ಈ ಅರಿಶಿನದ ಬೆಳೆಯನ್ನು ಬೆಳೆಯಲಾಗುತ್ತೆ. ಕರ್ನಾಟಕದಲ್ಲಿ ಪ್ರಮುಖವಾಗಿ ಬೆಳಗಾವಿ, ಬಾಗಲಕೋಟೆ, ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಯಲ್ಲಿ ಬೆಳೀತಾರೆ. ಒಂದು ಹೆಕ್ಟೇರ್ ಪ್ರದೇಶಕ್ಕೆ ನಾಟಿಗಾಗಿ ಸಾಂಪ್ರದಾಯಿಕ ವಿಧಾನದಲ್ಲಿ 2000 ಕಿಲೋಗ್ರಾಂನಷ್ಟು ಬಿತ್ತನೆ ಕೊಂಬುಗಳು ಬೇಕಾಗುತ್ತೆ. ನೂತನ ಸಸಿ ಉತ್ಪಾದನಾ ತಾಂತ್ರಿಕತೆ ಅಳವಡಿಸಿಕೊಂಡಲ್ಲಿ ಹೆಕ್ಟೇರ್ಗೆ 500 ಕಿಲೋಗ್ರಾಂನಷ್ಟು ಬಿತ್ತನೆ ಕೊಂಬು ಸಾಕಾಗಬಹುದು. ಈ ಅರಿಶಿನದ ಬೆಳೆಯಲ್ಲಿ ನಾಟಿಗಾಗಿ ಸಾಂಪ್ರದಾಯಿಕ ವಿಧಾನವನ್ನು ಅಳವಡಿಸಿಕೊಂಡ್ರೆ ಬಿತ್ತನೆ ಪ್ರಮಾಣದಲ್ಲಿ 60-70% ಉಳಿತಾಯ ಹಾಗೂ ಉತ್ಪಾದನಾ ವೆಚ್ಚದಲ್ಲಿ %5-10% ಉಳಿತಾಯ ಮಾಡಬಹುದು. ಈ ವಿಧಾನದಲ್ಲಿ ಭೂಮಿ ತಯಾರಿಸಲು ಸಾಕಷ್ಟು ಕಾಲಾವಕಾಶ ಸಿಗುವುದರ ಜೊತೆಗೆ ಮಳೆ ತಡವಾದರೂ ಸಹ ನಾಟಿ ಸಾಧ್ಯವಾಗುತ್ತೆ. ಈ ನಾಟಿ ಮಾಡಿದ %98-100% ಸಸಿಗಳು ಉತ್ಕೃಷ್ಟವಾಗಿ ಬೆಳೆಯುತ್ತೆ. ಸಸಿಗಳು ವೇಗವಾಗಿ ಬೆಳೆಯೋದ್ರಿಂದ ಕಳೆಗಳ ಜೊತೆ ತೀವ್ರ ಪೈಪೋಟಿ ನೀಡಿ ಕಳೆ ನಿರ್ವಹಣಾ ವೆಚ್ಚದಲ್ಲೂ ಗಣನೀಯ ಇಳಿಕೆ ಸಾಧ್ಯವಾಗುತ್ತೆ. ಸಾಂಪ್ರದಾಯಿಕ ವಿಧಾನದಲ್ಲಿ ಅರಿಶಿನ ಗಡ್ಡೆ ಬೆಳವಣಿಗೆ ನಾಟಿ ಮಾಡಿದ 5 ನಂತರ ಪ್ರಾರಂಭವಾದರೆ ಸಸಿ ನಾಟಿ ವಿಧಾನದಲ್ಲಿ 3 ಪ್ರಾರಂಭವಾಗುತ್ತೆ. 1 ಬೇಕಾಗುವ ಸಸಿಗಳನ್ನು ಸಾಂಪ್ರದಾಯಿಕ ವಿಧಾನದಲ್ಲಿ ಉತ್ಪಾದಿಸಲು ಕನಿಷ್ಠ 100 ಚದರ ಮೀಟರ್ ವಿಸ್ತೀರ್ಣವುಳ್ಳ ಪಾಲಿಹೌಸ್ ಅಥವಾ ನೆರಳು ಮನೆಯ ಅವಶ್ಯಕತೆ ಇದೆ. ಕೆಲವು ಕೃಷಿಕರು ಮರಗಳ ನೆರಳಿನಲ್ಲಿಯೇ ಯಶಸ್ವಿಯಾಗಿ ಸಸಿ ತಯಾರಿಸುವ ಉದಾಹರಣೆಗಳು ಕೂಡ ಇವೆ. ಪಾಲಿಹೌಸ್ ಅಥವಾ ನೆರಳು ಮನೆಯ ನೆರಳು ಪರದೆ ಶೇಕಡ 50% ನೆರಳು ಕೊಡುವಂತಿರಬೇಕು, ಹಾಗೂ ಅಲ್ಲಿ ಪಾಗಾರ್ ವ್ಯವಸ್ಥೆ ಕೂಡ ಇರಬೇಕು. ವಾಣಿಜ್ಯ ಮಟ್ಟದಲ್ಲಿ 1 ಎಕರೆ ನರ್ಸರಿ ಪ್ರದೇಶದಲ್ಲಿ 10 ಲಕ್ಷ ಸಸಿಗಳನ್ನು ಉತ್ಪಾದಿಸಬಹುದಾಗಿದ್ದು ಅವು 40 ಎಕರೆ ಪ್ರದೇಶದಲ್ಲಿ ನಾಟಿ ಮಾಡಲು ಸಾಕಾಗತ್ತೆ. ಸಾಮಾನ್ಯವಾಗಿ ತರಕಾರಿ ಸಸಿ ಉತ್ಪಾದನೆಗೆ 98 ಕುಣಿಗಳಿರುವ ಪೋಟ್ರೋ ಬಳಸುವುದು ವಾಡಿಕೆ. ಆದರೆ ಅರಿಶಿನ ಸಸಿ ಉತ್ಪಾದನೆಗೆ ಕನಿಷ್ಠ 72 ಕುಣಿಗಳಿರುವ ಟ್ರೇಯನ್ನು ಬಳಸಬೇಕು. ಉತ್ಕೃಷ್ಟ ಗುಣಮಟ್ಟದ ಸಸಿಗಳ ಉತ್ಪಾದನೆಗೆ 50 ಕುಣಿಗಳಿರುವ ಟ್ರೇಗಳನ್ನು ಬಳಸಬೇಕು. ಇಲ್ಲಿ ಸಸಿಗಳು ಉತ್ತಮವಾಗಿ ಬೆಳೆದು ಹೆಚ್ಚಿನ ಸಂಖ್ಯೆಯಲ್ಲಿ ಬೇರುಗಳು ಬಂದಿರುತ್ತೆ. ಬಳಸಿದ ಟ್ರೇಗಳಾಗಿದ್ದಲ್ಲಿ ಅವುಗಳನ್ನು ಬಿತ್ತನೆಗೆ ಮೊದಲು ಶೇಕಡ 4 ಫಾರ್ಮಾಲಿನ್ ದ್ರಾವಣದಲ್ಲಿ ಅದ್ದಿ ನೆರಳಿನಲ್ಲಿ ಒಣಗಿಸಿ ನಂತರ ಬಳಸಬೇಕು. 50 ಕುಣಿಗಳಿರುವ ಟ್ರೇಗಳಾದಲ್ಲಿ 25,000 ಸಸಿ ತಯಾರಿಸಲು ಒಟ್ಟು 500 ಟ್ರೇಗಳು ಬೇಕಾಗಬಹುದು. 98 ಕುಣಿಗಳಿರುವ ಟ್ರೇಗಳನ್ನು ಬಳಸುವುದು ಸೂಕ್ತವಲ್ಲ. ಈ ಅರಿಶಿನವನ್ನ ಟ್ರೇಗಳಲ್ಲಿ ಬೆಳೆಸುವುದಕ್ಕಿಂತ ಮೊದಲು ಈ ಸಸಿಗಳ ಉತ್ಪಾದನೆಗಾಗಿ ಕೋಕೋಪಿಟ್ ಖರೀದಿಸುವಾಗ ಎಚ್ಚರಿಕೆ ಮುಖ್ಯವಾಗಿರುತ್ತೆ. ಅರ್ಕ ಕೋಕೋಪಿಟ್ ತಂತ್ರಜ್ಞಾನ ಅಳವಡಿಸಿ ಉತ್ಪಾದಿಸಿರೋರಿಂದ ಖರೀದಿಸಿದ್ರೆ ಒಳಿತು. ಖರೀದಿಸಿದ ಕೋಕೋಫಿಟ್ನಲ್ಲಿ ಕಳೆ ಬೀಜಗಳು, ಜಂತುಹುಳು, ರೋಗಾಣುಗಳು ಇರಬಾರದು. ಸೂಕ್ತ ರೀತಿಯಲ್ಲಿ ನಿರ್ಜೀವೀಕರಿಸಿದ ಕೋಕೋಪಿಟ್ ಆಗಿದ್ದು ಅದರ ರಸಸಾರ 6-7 ಇರಬೇಕು. ಇಂಗಾಲ ಸಾರಜನಕದ ಅನುಪಾತ 36:1 ಇರಬೇಕು. ಪ್ರತಿ ಟನ್ ಕೋಕೋಪೀಟ್ ಅನ್ನು 10 ಕಿಲೋಗ್ರಾಂ ಬೇವಿನ ಹಿಂಡಿ, 1 ಕಿಲೋಗ್ರಾಂ ಟ್ರೈಕೋಡರ್ಮಾ, ಸುಡೋಮೊನಾಸ್, ಪಿಎಸ್ಬಿ ಮತ್ತು ಅಜೆಟೋಬ್ಯಾಕ್ಟರ್ಗಳಿಂದ ಮೌಲ್ಯವರ್ಧಿಸಿ ಬಳಸಬೇಕು. 50 ಕುಣಿಗಳಿರುವ ಟ್ರೇ ಒಂದಕ್ಕೆ 2 ಕಿಲೋಗ್ರಾಂ ಹಾಗೂ 72 ಕುಣಿಗಳಿರುವ ಟ್ರೇ ಒಂದಕ್ಕೆ 1.5 ಕಿಲೋಗ್ರಾಂ ಕೋಕೋಪೀಟ್ ಬೇಕಾಗುತ್ತೆ. ಮೊದಲು ಉತ್ತಮ ಗುಣಮಟ್ಟದ ರೋಗ ಹಾಗೂ ಕೀಟರಹಿತವಾದ ಮೊಳಕೆಯೊಡೆಯಲು ಈಗಷ್ಟೇ ಪ್ರಾರಂಭಿಸಿದ ಬಿತ್ತನೆ ಬೆರಳುಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಈ ಬೆರಳುಗಳನ್ನು ಮ್ಯಾಂಕೋಜೆಬ್ ಪ್ರತಿ ಲೀಟರ್ಗೆ 3 ಗ್ರಾಂ ಹಾಗೂ ಕ್ವಿನಾಲ್ಫಾಸ್ ಪ್ರತಿ ಲೀಟರ್ಗೆ 2 ಮಿಲಿ ದ್ರಾವಣದಲ್ಲಿ 45-60 ನಿಮಿಷ ಬೀಜೋಪಚಾರ ಮಾಡಬೇಕು. ಸಾವಯವ ಪದ್ಧತಿಯಲ್ಲಾದರೆ ಬೀಜೋಪಚಾರಕ್ಕೆ ಶೇಕಡ 1 ಬೋರ್ಡೋ ದ್ರಾವಣವನ್ನು ಬಳಸಬಹುದು. ನಂತರ ಬಿತ್ತನೆ ಬೆರಳುಗಳನ್ನು 1-2 ಕಣ್ಣುಗಳಿರುವಂತೆ ಸಣ್ಣ ತುಂಡುಗಳಾಗಿ ಕತ್ತರಿಸಬೇಕು. ಈ ತುಂಡುಗಳ ತೂಕ ಕನಿಷ್ಠ 5 ಗ್ರಾಂ ಇರಬೇಕು. ಈ ತುಂಡುಗಳನ್ನು ಸಮಾನವಾಗಿ ನೆಲದ ಮೇಲೆ ಹರಡಿ ಕೋಕೋಪಿಟ್ನಿಂದ ಮುಚ್ಚಿ ಈ ಕೋಕೋಪಿಟ್ಟನ್ನು ಶೇಕಡ 0.5 ಹ್ಯೂಮಿಕ್ ಆಸಿಡ್ನಿಂದ ಉಪಚರಿಸಬೇಕು. ನಂತರ ಮೊಳಕೆಯೊಡೆದ ಕಣ್ಣಿನ ತುಂಡುಗಳನ್ನು ಪ್ರೋಟ್ರೋಗಳಲ್ಲಿ ಹಾಕಿ 8-10 ಟ್ರೇಗಳನ್ನು 1 ಮೇಲೊಂದರಂತೆ ಜೋಡಿಸಬೇಕು. ಹೀಗೆ ಜೋಡಿಸಿಟ್ಟ ಟ್ರೇಗಳನ್ನು 7 ದಿನಗಳವರೆಗೆ ಫಾಲಿಥಿನ್ ಹಾಳೆಯಿಂದ ಮುಚ್ಚಿಡಬೇಕು. ಬಿತ್ತಿದ ತುಂಡುಗಳು ಸಮಾನವಾಗಿ ಮೊಳಕೆ ಬಂದ ನಂತರ ಫಾಲಿಥಿನ್ ಹಾಳೆ ತೆಗೆದು ಏರುಮಡಿಗಳ ಮೇಲೆ ಸಮಾನವಾಗಿ ಜೋಡಿಸಿ ಇಡಬೇಕು. 1-2 ಎಲೆಗಳು ಬಂದ ನಂತರ ಶೇಕಡ 0.5 ಹ್ಯೂಮಿಕ್ ಆಸಿಡ್ ಅನ್ನು ಸಿಂಪಡಿಸಬೇಕು. 40-45 ದಿನಗಳಲ್ಲಿ 3-4 ಎಲೆಗಳುಳ್ಳ ಉತ್ತಮ ಗುಣಮಟ್ಟದ ಸಸಿಗಳು ನಾಟಿಗೆ ಸಿದ್ಧವಾಗುತ್ತೆ. ನಾಟಿ ಮಾಡುವಾಗ ಸಸಿಗಳ ಗುಣಮಟ್ಟ ಉತ್ತಮವಾಗಿರಬೇಕು. ನಾಟಿಗೆ ಕೊಡುವ ಸಸಿಗಳು ಸದೃಢ ಹಾಗೂ ಆರೋಗ್ಯವಾಗಿರಬೇಕು. ಎಲ್ಲಾ ಸಸಿಗಳ ಬೆಳವಣಿಗೆ ಸಮಾನವಾಗಿರಬೇಕು. ಕನಿಷ್ಠ 3-4 ಎಲೆಗಳಿರಲೇಬೇಕು ಹಾಗೂ ಕೀಟಮುಕ್ತ ರೋಗಗಳಿಂದ ಮುಕ್ತವಾಗಿರಬೇಕು. ನೀರನ್ನು ನಿಯಮಿತವಾಗಿ ಕಡಿತಗೊಳಿಸಿ ಬೆಳಕನ್ನು ಹೆಚ್ಚಿಸಿ 1-2 ದಿನ ಬಿಸಿಲಿನಲ್ಲಿಟ್ಟು ಹದಗೊಳಿಸಬೇಕು. ಸಸಿಗಳ ಆಯಸ್ಸು 40-50 ದಿನ ಮೀರಬಾರದು. ಕೃಷಿ ಮಾಹಿತಿ ಕೇಳಿದಿರಿ. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಇದೀಗ ಆರೋಗ್ಯ ಮಾಹಿತಿ ಕೇಳುವಿರಿ. ದೊಡ್ಡ ಪದರೆ ಎನ್ನುವಂತಹದ್ದು ಹೆಚ್ಚಾಗಿ ಸಲಾಡ್ ಹಾಗೂ ಮಾಂಸ ಆಹಾರದಲ್ಲಿ ಬಳಸಲಾಗುವಂತಹ ಒಂದು ರೀತಿಯ ಎಲೆ. ಇದೊಂದು ಸುವಾಸನೆಯುಕ್ತವಾದಂತಹ ಗಿಡ. ದೊಡ್ಡ ಪತ್ರೆ ಎಲೆಯಿಂದ ಚಟ್ನಿ ಹಾಗೂ ತಂಬುಳಿಯನ್ನ ತಯಾರಿಸಬಹುದು. ಕೋಲಿಯಸ್ ಎಂಬ್ಯಾನಿಕಸ್ ಎನ್ನುವಂತಹದ್ದು ಇದರ ವೈಜ್ಞಾನಿಕ ಹೆಸರು. ಈ ಸಸ್ಯವು ಲ್ಯಾಮಿನೇಸಿಯೇ ಎನ್ನುವಂತಹ ಕುಟುಂಬಕ್ಕೆ ಸೇರಿರುವಂತಹದ್ದು. ಗಿಡದ ಕಾಂಡವು ರಸಭರಿತವಾಗಿರುತ್ತದೆ. ನೆಲಕ್ಕೆ ತಾಗುವಂತಹ ಗೆಣ್ಣುಗಳಿಂದ ಬೇರುಗಳು ಮೊಳೆಯುತ್ತವೆ. ಕಾಂಡದ ಬುಡದ ಕಡೆ ನುಣುಪಾಗಿದ್ದು ಹೊಳಪಿನಿಂದ ಕೂಡಿರುತ್ತದೆ. ತುದಿ ಭಾಗದ ಕಡೆ ರೋಮಗಳು ಹಾಗೂ ರೋಮ ಗ್ರಂಥಿಗಳು ಇರುವುದರಿಂದ ಹೊಳಪುತನ ಕಂಡುಬರುವುದಿಲ್ಲ. ರಸಭರಿತವಾದಂತಹ ಎಲೆಗಳು ಅಗಲವಾಗಿ ಅಂಡಾಕಾರದಲ್ಲಿರುತ್ತವೆ. ಎಲೆಯ ಅಂಚು ಹಲ್ಲಿನಂತಿರುತ್ತದೆ. ಗಿಡದ ಎಲ್ಲ ಭಾಗದಿಂದಲೂ ಒಂದು ರೀತಿಯ ಸುವಾಸನೆ ಹೊಮ್ಮುತ್ತಾ ಇರುತ್ತದೆ.